ಮಾಡಬಹುದು. ಒಂದು ಸಾಂಪ್ರದಾಯಿಕ ಸಸ್ಯ. ಹಲೋ ಸರ್, ಆಕಾಶವಾಣಿ ಬೆಂಗಳೂರು ನೇರ ಪ್ರಸಾರ ಕಾರ್ಯಕ್ರಮ. ಹೆಸರು ಹೇಳಿ ಸರ್, ಎಲ್ಲಿಂದ? ನಮಸ್ಕಾರ ಸರ್. ನಮಸ್ತೆ, ಮೈಸೂರಿಂದ. ಕೇಳಿ, ಪ್ರಶ್ನೆ ಕೇಳಿ. ಇವತ್ತಿನ ವಿಷಯ ಬಹಳ ವಿಭಿನ್ನವಾಗಿದೆ. ಮಡಕೇರಿ ಸಚಿವನ ನಾನು ಮೈಸೂರು ಜಿಲ್ಲೆಯಲ್ಲಿ ಕಾಫಿ ಬೆಳೆನ ಬೆಳೆದು ಅಭಿವೃದ್ಧಿ ಪಡಿಸಬಹುದು ಅಂತ ನನ್ನ ಪ್ರಶ್ನೆ ಗುರುಗಳೇ. ಕೇಳಿ ಪ್ರಶ್ನೆನ. ಮೈಸೂರು ಕಡೆಯಿಂದ ಬೆಳಿಬೇಕು ಅಂತ ನಮ್ಮ ವಾತಾವರಣ ಕಂಟಿದ್ದೆ ಅಂತ ಕೇಳ್ತಾ ಇದ್ದೀನಿ ಗುರುಗಳೇ. ಸರ್, ನಮ್ಮ ಮೈಸೂರಿನ ಭಾಗದಲ್ಲಿ ಇನ್ನು ಸಾಂಪ್ರದಾಯಿಕವಾಗಿ ಕಾಫಿಯನ್ನು ಬೆಳೆಯಲು ಸೂಕ್ತ ಇಲ್ಲ ಸರ್. ಆದ್ರೂ ಕೂಡ ಕೆಲವು ನಾನ್ ಟ್ರೆಡಿಷನಲ್ ಏರಿಯಾ, ಸಾಂಪ್ರದಾಯಿಕವಲ್ಲದ ಜಾಗ ಅಂದ್ರೆ ಕೆಲವು ಕಡೆ ಬೆಳೀತಾ ಇದ್ದಾರೆ. ಅಡಿಕೆಯಲ್ಲಿ ಈ ರೋಬಸ್ಟಾನ ಬೆಳೆಸಬಹುದಾಗಿದೆ. ಆದ್ರೆ ಇನ್ನೂ ಕೂಡ ಕಾಫಿ ಮಂಡಳಿ ಈ ಸಾಂಪ್ರದಾಯಿಕವಲ್ಲದ ಜಾಗದಲ್ಲಿ ಕಾಫಿಯನ್ನು ಬೆಳೆಯಲು ನಾವು ಯಾವುದೇ ರೀತಿಯ ಅನುಮತಿ ಇಲ್ಲ. ಯಾಕಂದ್ರೆ ಸಾಕಷ್ಟು ವಾತಾವರಣದ ವ್ಯತ್ಯಾಸಗಳು ಇರೋದ್ರಿಂದ ಅಲ್ಲಿ ಬೆಳೆಯಕ್ಕೆ ಸಾಧ್ಯವಾಗುವುದಿಲ್ಲ. ಪ್ರಯತ್ನ ಮಾಡಬಹುದಲ್ಲ? ಪ್ರಯತ್ನ ಮಾಡಬಹುದು ಸರ್, ಪ್ರಯತ್ನ ಮಾಡಿದರೆ. ನಾವು ಇತ್ತೀಚಿನ ದಿನಗಳಲ್ಲಿ ಶಿವಮೊಗ್ಗ, ಶಿರಸಿ ಮತ್ತೆ ಚಿತ್ರದುರ್ಗ ಇಲ್ಲೆಲ್ಲ ಕೂಡ ಅಡಿಕೆ ಮತ್ತೆ ತೆಂಗಿನ ಕೆಳಗಡೆ ಕಾಫಿಯನ್ನು ಬೆಳೆಸ್ತಾ ಇದ್ದಾರೆ ಸಣ್ಣ ಪ್ರಮಾಣದಲ್ಲಿ. ಆದ್ರೆ ಅದರ ಗುಣಮಟ್ಟ ನಮ್ಮ ಟ್ರೆಡಿಷನಲ್ ಅಂದ್ರೆ ಸಾಂಪ್ರದಾಯಿಕವಾಗಿ ಬೆಳೆಯುವಂತಹ ಜಾಗದಷ್ಟು ಗುಣಮಟ್ಟ ಇಲ್ಲ ಸರ್. ಪೈಪೋಟಿ ನಡೀತಾ ಇದೆ. ನಾವು ಇದನ್ನ ಒಂದು ಸರ್ವೆ ಮಾಡಿ ನಾವು ಒಂದು ಸಂಶೋಧನೆ ಮಾಡಿದಾಗ ತಕ್ಕ ಮಟ್ಟಿಗೆ ನಮ್ಗೆ ಚಿಕ್ಕಮಂಗಳೂರಿಗೆ ಹೊಂದಿಕೊಂಡಂತಿರುವ ಶಿರಸಿ ಜಾಗದಲ್ಲಿ ಸ್ವಲ್ಪ ಕಾಫಿಯನ್ನ ಬೆಳಿಬಹುದಾಗಿದೆ. ಆದ್ರೆ ಇನ್ನು ಈ ಬಯಲುಸೀಮೆ ಪ್ರದೇಶದಲ್ಲಿ ಬೆಳೆಯುವಂತ ಒಂದು ಸೂಕ್ತ ವಾತಾವರಣ ಇಲ್ಲ ಅಂತ. ಶಿರಸಿ ಸಿದ್ದಾಪುರ ಕಡೆ ಬೆಳೀತಾರೆ, ಬೆಳೀತಾ ಇದೆ. ಆದ್ರೆ ಅದು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ, ದೊಡ್ಡ ಪ್ರಮಾಣದಲ್ಲಿ. ಅಡಿಕೆ ಮರದ ಕೆಳಗೆ ಅಥವಾ ಕೋಕೋ ಗಿಡದ ಪಕ್ಕದಲ್ಲಿ ಬೆಳೀತಾರೆ. ಸರ್, ಕಾಫಿಯಲ್ಲೂ ಎರಡು ಮುಖ್ಯವಾದ ಪ್ರಭೇದ ಇದೆ, ಅರೇಬಿಕಾ ಮತ್ತೆ ರೋಬಸ್ಟಾ ಅಂತ. ಅರೇಬಿಕಾ ಹೈಯರ್ ಎಲಿವೇಶನ್ ಕಾಫಿ ಅಂದ್ರೆ ಎತ್ತರ ಮಟ್ಟದಲ್ಲಿ ಬೆಳೆಯುವಂತ ಪ್ರದೇಶ. ರೋಬಸ್ಟಾ ಕಡಿಮೆ ಎತ್ತರ ಮಟ್ಟದಲ್ಲಿ ಬೆಳೆಯುವಂತ ಕಾಫಿ. ಈ ಲೋಯರ್ ಎಲಿವೇಶನ್ ಕಾಫಿ ಅಂತ ನಾವು ಲೋ ಲ್ಯಾಂಡ್ ಕಾಫಿ ಅಂತ ರೋಬಸ್ಟಾ ಏನಂತೀವಿ. ಇದನ್ನ ಕೆಲವು ಬೆಳೆಗಾರರು ಈ ನಾನ್ ಟ್ರೆಡಿಷನಲ್ ಏರಿಯಾದಲ್ಲಿ ಅಡಿಕೆ ಮತ್ತು ತೆಂಗಿನ ಬೆಳೆಗಳಲ್ಲಿ ಮಿಶ್ರ ಬೆಳೆಯಾಗಿ ಕೆಲವು ಕಡೆ ಬೆಳೆಸ್ತಾ ಇದೆ. ಕೇಳ್ತಾ ಇದೀರಲ್ಲ ಕಾಫಿ ಯಾವ್ದು ಫೈನಲ್ ಸರ್ ಕುಡಿಯಕ? ಸರ್, ಅರೇಬಿಕಾ ಮತ್ತೆ ರೋಬಸ್ಟಾ ಎರಡು ಬ್ಲೆಂಡ್ ಆಗಿರುವಂತ ಕಾಫಿ ಉತ್ತಮವಾದ ಕಾಫಿ ಆಗಿರುತ್ತದೆ. ಎರಡು ಸೇರಿ ಕುಡಿಬೇಕು ಅಂತಾರೆ. ಅದು ಸ್ವಲ್ಪ ಇದು ಕ್ವಾಲಿಟಿಯಲ್ಲಿ ಅರೇಬಿಕಾ ಕಾಫಿ ತುಂಬಾ ಉತ್ತಮವಾಗಿರುತ್ತೆ ಸರ್. ಆದ್ರೂ ಕೂಡ ಎರಡು ಕೂಡ ಬ್ಲೆಂಡ್ ಆಗಿರುವಂತ ಕಾಫಿ ಉತ್ತಮವಾಗಿರುತ್ತದೆ. ಬಹಳ ಸಂತೋಷ ಗುರುಗಳೇ, ಒಳ್ಳೆ ಮಾಹಿತಿ ಕೊಟ್ಟಿದ್ವಿ ಮೈಸೂರು ಜಿಲ್ಲೆ ರೈತರಿಗೆ. ತುಂಬಾ ಅಭಿನಂದನೆ ಗುರುಗಳೇ. ತಮಗೂ ಕೂಡ ಅಭಿನಂದನೆಗಳು. ಥ್ಯಾಂಕ್ ಯು, ಧನ್ಯವಾದಗಳು. ಮುಂದಿನ ಕರೆ. ಈಗ ಡಾಕ್ಟರ್ ಶಿವಲಿಂಗ್ ಅವರೇ, ಸಸ್ಯ ಮೂಲ ಸಂವರ್ಧನೆ ಅಂದ್ರೇನು ಮತ್ತೆ ಅದರಲ್ಲಿ ಯಾವ್ಯಾವ ವಿಧಾನಗಳಿವೆ? ಸಸ್ಯದ ಭಾಗಗಳಾದ ಚಿಗುರು, ಎಲೆ, ಕಾಂಡ, ಬೇರನ್ನು ಬಳಸಿ ಹೊಸ ಗಿಡವನ್ನು ಉತ್ಪತ್ತಿ ಮಾಡುವುದಕ್ಕೆ ಸಸ್ಯ ಮೂಲ ಸಂವರ್ಧನೆ ಎಂದು ಕರೆಯುತ್ತೇವೆ. ಇದರಲ್ಲಿ ಬೀಜವನ್ನು ಹೊರತುಪಡಿಸಿ ಗಿಡದ ಬೇರೆ ಭಾಗವನ್ನು ಬಳಸಿ ಗಿಡಗಳನ್ನು ಉತ್ಪಾದನೆ ಮಾಡುತ್ತಾರೆ. ಇದರ ಒಂದು ಪ್ರಮುಖ ಉಪಯೋಗ ಏನಪ್ಪಾ ಅಂದ್ರೆ ತಾಯಿ ಗಿಡದ ತದ್ರೂಪಿ ಗಿಡಗಳನ್ನ ಇದರಲ್ಲಿ ಉತ್ಪಾದನೆ ಮಾಡಬಹುದು. ಕಾಫಿಯಲ್ಲಿ ಈಗ ನಾವು ಗುಲಾಬಿಯಲ್ಲಿ ಹೇಗೆ ಕಡ್ಡಿ, ಅದೇ ತರ ನುಗ್ಗೆ ಮರದಲ್ಲಿ ನಾವು ಒಂದು ಕಡ್ಡಿ, ಮತ್ತೆ ಶುಂಠಿಯಲ್ಲಿ ಬೇರು ಭಾಗ ಬಳಸಿ ಹೊಸ ಗಿಡವನ್ನು ಉತ್ಪಾದನೆ ಮಾಡ್ತೇವೆ. ಅದೇ ತರ ಕಾಫಿಯಲ್ಲಿ ಲಂಬವಾಗಿ ಕಾಂಡಕ್ಕೆ ಸಮನಾಗಿ ಬೆಳೆಯುವಂತಹ ಕಂಬಚಿಗರನ್ನು ಬಳಸಿ ಕಾಫಿ ಗಿಡವನ್ನು ಉತ್ಪಾದನೆ ಮಾಡಲು ಸೂಕ್ತವಾದ ಭಾಗವಾಗಿದೆ. ಇದಲ್ಲದೆ ಈಗ ರೋಬಸ್ಟ ಕಾಫಿಯಲ್ಲಿ ಸಸ್ಯ ಮೂಲ ಸಂವರ್ಧನೆ ಅಥವಾ ಅದರ ಪ್ರಸರಣದ ಅವಶ್ಯಕತೆ ಉಂಟೇನು? ಹೌದು ಸರ್, ನಾನು ನಿಮಗೆ ಮೊದಲೇ ಮಾಹಿತಿ ತಿಳಿಸಿದಾಗೆ ಅರೇಬಿಕಾ ಸ್ವಕೀಯ ಪರಾಗಸ್ಪರ್ಶ, ಹಾಗಾಗಿ ಅದರಿಂದ ಬಿತ್ತನೆ ಬೀಜದಿಂದ ಗಿಡ ಮಾಡಿದಾಗ ತಾಯಿಯ ಎಲ್ಲಾ ಗುಣಲಕ್ಷಣಗಳು ಮುಂದಿನ ಸಂತತಿ ಗಿಡಗಳಲ್ಲಿ ಕಾಣ್ತವೆ. ರೋಬಸ್ಟಾದಲ್ಲಿ ಪರಕೀಯ ಪರಾಗಸ್ಪರ್ಶ ಅಂದ್ರೆ ಕ್ರಾಸ್ ಪಾಲಿನೇಟೆಡ್ ಪ್ಲಾಂಟ್ ಆಗಿದ್ರಿಂದ ಬಿತ್ತನೆ ಬೀಜದಿಂದ ಮಾಡಿದಂತ ಗಿಡಗಳಲ್ಲಿ ತಾಯಿ ಗಿಡದ ಗುಣಗಳು ಇರದೆ ವ್ಯತ್ಯಾಸವಾದ ಗಿಡಗಳು ಬರ್ತವೆ. ಈ ಕಾರಣಕ್ಕಾಗಿ ರೋಬಸ್ಟಾದಲ್ಲಿ ಸಸ್ಯ ಮೂಲ ಸಂವರ್ಧನೆ ಮಾಡಿದ್ರಿಂದ ತಾಯಿ ಗಿಡದ ತದ್ರೂಪಿ ಗಿಡಗಳನ್ನ ಉತ್ಪಾದನೆ ಮಾಡಿ ಹೆಚ್ಚು ಇಳುವರಿಯನ್ನು ಕೂಡ ಪಡೆಯಬಹುದು. ಸಾಧ್ಯತೆ ಸಾಮಾನ್ಯ ರೋಬಸ್ಟಾದಲ್ಲಿ ಯಾವುದೋ ಒಂದು ಎಲ್ಲಿಂದ ಸರ್? ಮತ್ತೆ ನಾನು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಬಾಗಮಂಡಲದ ಹತ್ತಿರದ ಮಹೇಶ್ ಸರ್ ಮಾತಾಡ್ತಿರೋದು. ಕೇಳಿ ಮಹೇಶ್ ಅವರೇ. ಸರ್, ನಾವು ಅರಬಿ ಮತ್ತೆ ರೋಬಸ್ಟ್ ಕಾಫಿ ಬೆಳಿತೀವಿ. ಓಕೆ, ಇದು ನಮ್ಮ ಇಲ್ಲಿ ಇದು ರೋಬಸ್ಟ್ಗೆ ಎಷ್ಟು ಇಂಚು ಮಳೆ ಆದ್ರೆ ಒಳ್ಳೇದು ಸರ್, ಎಷ್ಟು ಕಡಿಮೆ ಆದ್ರೆ ಒಳ್ಳೇದು? ನಮ್ಮ ಇಲ್ಲಿ ಸರ್ ಮ್ಯಾಕ್ಸಿಮಮ್ ಒಂದು 300 ಚಿಲ್ಲರೆ ಇಂಚು ದಾಟುತ್ತೆ ಮಳೆ ನಮಗೆ.

ಸಾಮಾನ್ಯವಾಗಿ ಏನಪ್ಪ ಮುಖ್ಯವಾಗಿ ಏನಪ್ಪ ಅಂತಂದ್ರೆ, ನಾವು ಸಾವಯವ ಕೃಷಿಯಲ್ಲಿ ನಮ್ಮ ಸೂಕ್ಷ್ಮಾಣು ಜೀವಿಗಳ ಬಳಕೆ ಅತಿ ಸೂಕ್ತ. ಯಾಕಪ್ಪ ಅಂತಂದ್ರೆ, ಈ ಸಾವಯವ ಕೃಷಿಯಲ್ಲಿ ನಮ್ಮ ಸೂಕ್ಷ್ಮಾಣು ಜೀವಿಗಳು ಸಾವಯವ ಕೃಷಿಯ ಚಕ್ರದ ತರ ಇದೆ. ಸೊ ಯಾವುದೇ ವ್ಯಕ್ತಿ ಯಾವುದೇ ಗಾಡಿ ಆಗ್ಲಿ ಅದಕ್ಕೆ ಚಕ್ರ ಇಂಪಾರ್ಟೆಂಟ್. ನಮ್ಮ ಸಾವಯವ ಕೃಷಿ ಒಂದು ಗಾಡಿ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಆ ಚಕ್ರದಲ್ಲಿ ನಮ್ಮ ಅದಕ್ಕೆ ಚಕ್ರ ನಮ್ಮ ಸೂಕ್ಷ್ಮಾಣು ಜೀವಿಗಳು. ಸೊ ಅದರಲ್ಲಿ ಒಂದು ಪಾರ್ಟ್ ಏನಪ್ಪ ಅಂತಂದ್ರೆ, ಕೆಲವೊಂದಷ್ಟು ಸೂಕ್ಷ್ಮಾಣು ಜೀವಿಗಳು ನಮಗೆ ಬೆಳೆಗೆ ಬರುವಂತ ರೋಗನ ಹತೋಟಿ ಮಾಡುತ್ತವೆ, ಕಂಟ್ರೋಲ್ ಮಾಡ್ತವೆ, ಹತೋಟಿ ಅಥವಾ ನಿರ್ವಹಣೆ ಮಾಡಬಹುದು, ನಿವಾರಣೆ ಮಾಡ್ತವೆ. ಸೊ ಯಾವ್ದಪ್ಪ ಅವು ಅಂತ ಸೂಕ್ಷ್ಮಾಣು ಜೀವಿಗಳು ಅಂತಂದ್ರೆ, ಅವನ್ನ ನಾವು ಜೈವಿಕ ನಿಯಂತ್ರಕಗಳು ಅಂತ ಹೇಳ್ತೀವಿ. ಸೊ ಹೇಗೆ ನಿಯಂತ್ರಕಗಳು, ಯಾವ ಜೈವಿಕ ನಿಯಂತ್ರಕಗಳು, ನಮ್ಮ ಬೆಳೆಗೆ ಬರುವಂತ ರೋಗಗಳು ಯಾವ್ಯಾವ್ದು ಅಂತಂದ್ರೆ, ಮುಖ್ಯವಾಗಿ ಜೈವಿಕ ನಿಯಂತ್ರಕಗಳಲ್ಲಿ